ಕಾರ್ಯಕ್ರಮ ಕೃಷಿ ರಂಗ. ಈಗ ಕೇಳಿ ಕೃಷಿ ವಾರ್ತೆ. ಕೃಷಿ ತ್ಯಾಜ್ಯಗಳನ್ನು ಬೆಳೆಗಳ ಸಾಲುಗಳ ಮಧ್ಯೆ ಅಥವಾ ಬುಡದಲ್ಲಿ ಹೊದಿಕೆಯಾಗಿ ಹಾಕುವುದರಿಂದ ಮಣ್ಣಿನ ತೇವಾಂಶವನ್ನು ಸಂರಕ್ಷಿಸಬಹುದು. ಹೊದಿಕೆ ಬೆಳೆಗಳನ್ನು ಬೆಳೆಯುವುದರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು, ಮಣ್ಣಿನ ಸವಕಳಿಯನ್ನು ತಡೆಗಟ್ಟಬಹುದು ಹಾಗೂ ಮಣ್ಣಿನ ತೇವಾಂಶವನ್ನು ಸಂರಕ್ಷಿಸಬಹುದು. ದ್ವಿದಳ ಜಾತಿಗೆ ಸೇರಿದ ಬೆಳೆಗಳಾದ ಸ್ಟೈಲೋಸ್ಯಾಂಥಸ್, ಅಪ್ಸೆಣಬು, ಅಲಸಂದೆ, ಹೆಸರು, ಉದ್ದು, ಹುರುಳಿ, ಸೋಯಾ ಅವರೆ, ಸಸ್ಬೇನಿಯಾ ಹಾಗೂ ಹುಲ್ಲಿನ ಬೆಳೆಗಳಾದ ಗಿನಿ, ಅಂಜನ್ ಹುಲ್ಲುಗಳನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಹೊದಿಕೆ ಬೆಳೆಗಳಾಗಿ ಬೆಳೆಯಬಹುದಾಗಿದೆ. ಬೆಳೆ ಪರಿವರ್ತನೆ, ಬಹು ಬೆಳೆ, ಅಂತರ ಬೆಳೆ ಅಥವಾ ಮಿಶ್ರ ಬೆಳೆ ಹಾಗೂ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರಿಂದ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳಬಹುದಲ್ಲದೆ ರೋಗ ಮತ್ತು ಕೀಟಬಾಧೆಗಳನ್ನು ತಕ್ಕ ಮಟ್ಟಿಗೆ ತಡೆಗಟ್ಟಬಹುದು. ಆಯಾ ಪ್ರದೇಶ ಮತ್ತು ಕಾಲಕ್ಕನುಗುಣವಾಗಿ ಸೂಕ್ತವಾದ ಬೆಳೆ ಮತ್ತು ತಳಿಗಳನ್ನು ಬಿತ್ತನೆ ಮಾಡಿ ಬೇಸಾಯ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿ ಕೀಟ ಹಾಗೂ ರೋಗಬಾಧೆ ಕಡಿಮೆಯಾಗುತ್ತೆ. ಬೆಳೆ ಪರಿವರ್ತನೆ, ಬೆಳೆ ಪದ್ಧತಿಗಳು, ಸಾಗುವಳಿ ಕ್ರಮಗಳಿಂದ ಸಹ ಕೀಟ, ರೋಗ ಮತ್ತು ಕಳೆಗಳ ನಿರ್ವಹಣೆ ಮಾಡಬಹುದು. ಸಸ್ಯಜನ್ಯ ವಸ್ತುಗಳಾದ ಬೇವು, ಹೊಂಗೆ, ತಂಬಾಕು, ಬಜೆ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ತುಳಸಿ ಇನ್ನಿತರೆ ಸಸ್ಯಸಾರಗಳನ್ನು ಬೀಜೋಪಚಾರ, ಮಣ್ಣಿಗೆ ಸೇರಿಸೋದರಿಂದ ಮತ್ತು ಇವುಗಳ ರಸಗಳನ್ನು ಸಿಂಪರಣೆ ಮಾಡುವ ಮೂಲಕ ಕೀಟಬಾಧೆಯನ್ನು ತಡೆಗಟ್ಟಬಹುದು. ಜೈವಿಕ ಕೀಟನಾಶಕಗಳಾದ ನಂಜು ರೋಗಾಣುಗಳು, NPV, BT, ಶಿಲೀಂಧ್ರಗಳಾದ ನ್ಯೂಮೋರಿಯಾ, ಬೆವೆರಿಯಾ, ಮೆಟರೈಸಿಯಂ ಮುಂತಾದವುಗಳನ್ನು ಕೀಟಗಳ ನಿರ್ವಹಣೆಯಲ್ಲಿ ಬಳಸಲಾಗ್ತಾ ಇದೆ. ಪರತಂತ್ರ ಜೀವಿಗಳಾದ ಟ್ರೈಕೋಗ್ರಾಮ, ಪರಭಕ್ಷಕ ಜೀವಿಗಳಾದ ಕ್ರೈಸೋಪರ್ಲಾ, ಗುಲ್ಗಂಜಿ ದುಂಬಿ, ಮೈಕ್ರೋಮಾಸ್, ರೆಡ್ವಿಡ್ ತಿಗಣೆಗಳು, ಮಿರಿಡ್ ತಿಗಣೆಗಳು ಮತ್ತು ಜೇಡಗಳನ್ನು ಕೀಟ ನಿರ್ವಹಣೆಯಲ್ಲಿ ಬಳಸಲಾಗುತ್ತದೆ. ಇವುಗಳಲ್ಲದೆ ಕೀಟಾಕರ್ಷಕಗಳಾದ ಮೋಹಕ ಬಲೆ ಅಥವಾ ಲಿಂಗಾಕರ್ಷಕ ಬಲೆ, ಬೋನು ಬೆಳೆ, ಅಂತರ ಬೆಳೆಗಳನ್ನು ಕೀಟಬಾಧೆ ತಡೆಗಟ್ಟುವಲ್ಲಿ ಉಪಯೋಗಿಸಲಾಗುತ್ತಿದೆ. ಕೀಟಗಳ ಬಾಧೆಯ ಹತೋಟಿಗೆ ಬೇವಿನ ಬೀಜದಿಂದ ತೆಗೆದ ಶೇಕಡ 4 ಕಷಾಯವನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸಿಂಪರಣೆ ಮಾಡಬಹುದು. ಹತ್ತಿಯಲ್ಲಿ ಬೆಂಡೆ, ಕೋಸು ಬೆಳೆಯಲ್ಲಿ ಸಾಸಿವೆ, ಹೀಗೆ ಕೆಲವು ಬೆಳೆಗಳನ್ನು ಬಲೆ ಬೆಳೆಗಳಾಗಿ ಬೆಳೆಯುವ ಮೂಲಕ ಕೂಡ ಕೀಟಗಳ ನಿಯಂತ್ರಣ ಮಾಡಬಹುದು. ಸಸ್ಯ ರೋಗಗಳ ನಿರ್ವಹಣೆಯಲ್ಲಿ ಸಸ್ಯಸಾರಗಳನ್ನು ಬಳಸಲಾಗುವುದಲ್ಲದೆ ಹಸುವಿನ ಗಂಜಲ, ಸಗಣಿ, ಹುಳಿ ಮಜ್ಜಿಗೆ ಬಳಕೆಯನ್ನು ಮಾಡಲಾಗ್ತಾ ಇದೆ. ಜೈವಿಕ ಶಿಲೀಂಧ್ರಗಳಾದ ಟ್ರೈಕೋಡರ್ಮಾ, ಗ್ಲಿಯೋಕ್ಲಾಡಿಯನ್ಸ್ಗಳನ್ನು ಮತ್ತು ದುಂಡಾಣುಗಳಾದ ಸುಡೋಮೊನಾಸ್ ಮತ್ತು ಬ್ಯಾಸಿಲಸ್ಗಳನ್ನು ಕೂಡ ಬಳಕೆ ಮಾಡಲಾಗ್ತಾ ಇದೆ. ನಿಗದಿತ ಪ್ರಮಾಣದ ಸುಣ್ಣ ಮತ್ತು ಮೈಲ್ ತುತ್ತವನ್ನು ನೀರಿನಲ್ಲಿ ಬೆರೆಸಿ ತಯಾರು ಮಾಡಿದ ಬೋರ್ಡೋ ದ್ರಾವಣ ಉತ್ತಮ ಶಿಲೀಂಧ್ರನಾಶಕವಾಗಿದೆ. ನಿಸರ್ಗದಲ್ಲಿ ಹಲವಾರು ಸಸ್ಯಗಳು ಕೀಟನಾಶಕ ಗುಣಗಳನ್ನು ಹೊಂದಿವೆ. ಈ ಕೀಟನಾಶಕ ಗುಣಗಳಿರುವಂಥ ಗಿಡಗಳಲ್ಲಿನ ಕೀಟನಾಶಕ ವಸ್ತುವನ್ನು ಇತರೆ ಸಸ್ಯಗಳನ್ನು ಬಾಧಿಸುವ ಕೀಟಗಳ ಹತೋಟಿಗಾಗಿ ಬಳಸಬಹುದು. ಸಸ್ಯಜನ್ಯ ವಸ್ತುಗಳು ಕೀಟನಾಶಕ ಗುಣವನ್ನು ಹೊಂದಿರುವುದಲ್ಲದೆ ಬೆಳೆಗಳನ್ನು ತಿನ್ನದಂತೆ ಹಿಮ್ಮೆಟ್ಟಿಸುವ ಅಥವಾ ದೂರವಿರಿಸುವ, ಕೀಟ ಬೆಳವಣಿಗೆಯಲ್ಲಿ ಏರುಪೇರು ಮಾಡುವ, ಮೊಟ್ಟೆಗಳ ಉತ್ಪಾದನೆ ಕುಂಠಿತಗೊಳಿಸುವ, ಮೊಟ್ಟೆಗಳಿಡದಂತೆ ಮಾಡುವ ಮತ್ತು ಕೀಟಗಳ ವರ್ತನೆಯಲ್ಲಿ ಬದಲಾವಣೆ ಮಾಡಿ ಜೈವಿಕ ಕ್ರಿಯೆಯಲ್ಲಿನ ಅಡಚಣೆಯಿಂದ ಜೀವಕ್ಕೆ ಕುತ್ತು ಉಂಟು ಮಾಡುವಂಥ ಗುಣಗಳನ್ನು ಹೊಂದಿರುತ್ತವೆ. ಸಾಮಾನ್ಯವಾಗಿ ಅಂತಹ ಸಸ್ಯಗಳ ಅಥವಾ ಸಸ್ಯಜನ್ಯ ವಸ್ತುಗಳ ಉಪಯೋಗ ಇತರೆ ಉಪಕಾರಿ ಜೀವಿಗಳಿಗಲ್ಲದೆ ಮಾನವ, ಸಾಕುಪ್ರಾಣಿ ಮತ್ತಿತರ ಪ್ರಾಣಿಗಳಿಗೆ ಮಾರಕವಾಗಿರೋದಿಲ್ಲ. ಈ ವಸ್ತುಗಳು ಶೀಘ್ರವಾಗಿ ಉಪಯೋಗವಾಗುವುದರಿಂದ ವಾತಾವರಣದಲ್ಲಿ ಇವುಗಳ ಉಳಿಕೆಯ ಅಂಶ ಕೂಡ ತೀರಾ ಕಡಿಮೆ ಇರುತ್ತೆ. ಆದ್ದರಿಂದ ಕೀಟಗಳಲ್ಲಿ ಈ ವಸ್ತುಗಳಿಗೆ ಪ್ರತಿರೋಧಕ ಶಕ್ತಿ ಸುಲಭವಾಗಿ ವೃದ್ಧಿ ಆಗೋದಿಲ್ಲ. ಈ ಸಸ್ಯಗಳು ಹೇರಳವಾಗಿ ದೊರೆಯುವುದರಿಂದ ಸಸ್ಯಾಧಾರಿತ ಕೀಟನಾಶಕಗಳ ಬಳಕೆಯು ಆರ್ಥಿಕವಾಗಿ ಪ್ರಯೋಜನಕಾರಿಯಾಗಿದೆ. ಇಲ್ಲಿಯವರೆಗೆ ಕೃಷಿ ವಾರ್ತೆ ಕೇಳಿದಿರಿ. ಮನೆ ಕಟ್ಟಲು, ಕಾರು ಕೊಳ್ಳಲು, ಉದ್ದಿಮೆ ವ್ಯವಹಾರ ಬೆಳೆಸಲು ಸುಕೋ ಬ್ಯಾಂಕ್ ಲೋನ್ ಉತ್ಸವ ಕೇವಲ 9.5% ಬಡ್ಡಿ ದರದಲ್ಲಿ ಮಾತ್ರ. 9.5% ಬಡ್ಡಿ ಒಂದೇ ದಿನದಲ್ಲಿ ಮಂಜೂರಾತಿ. ಸುಕೋ ಬ್ಯಾಂಕ್ ಲೋನ್ ಉತ್ಸವ. ಹಾಲಮ್ಮ

ಗೊತ್ತಾಗಲಿಲ್ಲ, ಹಾಗಾದ್ರೆ ಕೇಳು. ನಿರಾಕಾರಣ, ನಿರ್ಗುಣನು, ನಿತ್ಯ, ತೃಪ್ತ, ಬ್ರಹ್ಮಾಂಡ ಭರಿತನಿದ್ದೇನೆ. ಅರ್ಥ ಆಗಲಿಲ್ಲ ಸ್ವಾಮಿ. ಗುರುತಾಗಲಿಲ್ಲ. ಸತ್ತು, ಸತ್ತು, ಚಿತ್ತು, ಚಿತ್ತು, ನಿತ್ಯ, ನಿತ್ಯ, ಆನಂದ, ಆನಂದ, ಪರಿಪೂರ್ಣವಾಗಲ್ಪಟ್ಟಂತ ಪರಬ್ರಹ್ಮ ವಸ್ತು ಅಂದ್ರೆ ನಾನೇ ನೋಡು ಗುರುತಾಯ್ತೇನು ಸ್ವಾಮಿ. ಹಾ, ಯದಾದಿತ್ತಗದಂ ತೇಜೋ ಜಗತ್ ಭಾಸದೆ ಕೆಲವು ಯಶ್ಚಂದ್ರಮಶಿ ಹೆಚ್ಚಾಗ್ನೌ ತತ್ತೇಜೋ ಧಿಮಾಮುಖಂ. ಹೀಗಂದ್ರೆ ಅಖಿಲ ಜಗತ್ತನ್ನು ಪ್ರಕಾಶಿಸ್ತಕ್ಕಂತ ಸೂರ್ಯ, ಚಂದ್ರ, ಅಗ್ನಿ, ಹೌದು, ಇವರೆಲ್ಲರಲ್ಲೂ ತೇಜಸ್ಸು ನನ್ನದು ಅಂತ ತಾವು ಹೇಳ್ತಾ ಇದ್ದೀರಿ. ಹೌದು, ಹೀಗೆ ಹೇಳಿದ್ರೆ ನನಗೆ ತಿಳಿಯುವಂತಿಲ್ಲ ಸ್ವಾಮಿ. ಅರ್ಥ ಆಗುವಂತಿಲ್ಲ. ನನಗೆ ತಿಳಿಯುವಂತ ಸರಳ ರೂಪದಲ್ಲಿ ಹೇಳ್ರಿ. ನಿನಗೆ ತಿಳಿಯುವಂತ ಹೇಳಬೇಕು. ಹಾಗಾದ್ರೆ ಕೇಳು. ನಿನಗೆ ತಿಳುವಂತ ಹೇಳಬೇಕು. ಹೌದು ಸ್ವಾಮಿ, ಈ ಕಣ್ಣಿ ಕಾಣುವಂತಹ ಸ್ಥೂಲವಾದ ಶರೀರಕ್ಕೆ ರೂಪದ, ಅದೇ ರೂಪದ ಅದಕ್ಕೆ ತಕ್ಕಂತೆ ನಾಮನು ಇರಬೇಕು. ನಾಮನು ಅದೇ ಅಂದ್ರೆ ಈ ಕಣ್ಣಿ ಕಾಣುವಂತಹ ಸ್ಥೂಲವಾದ ಶರೀರಕ್ಕೆ ಶರೀರ ಏನಂತಾರೆ, ಹೆಸರು ಏನಂತಾರೆ ಕೇಳಿ. ಹಾಗಾದ್ರೆ ವಸುದೇವ ದೇವಕಿ ಸುತ ವಸುದೇವ ದೇವಕಿ ಸುತ ನನ್ನ ಹೆಸರ ಕೃಷ್ಣನಾಥ ನನ್ನ ಹೆಸರ ಕೃಷ್ಣನಾಥ ನಾನು ಯಾರು ನನ್ನ ಹೆಸರು ಏನಂತಾರೆ ದೇವ ವಸುದೇವ ದೇವಕಿ ಗರ್ಭದಲ್ಲಿ ಜನಿಸಿ ಬಂದಂತ ಶ್ರೀಕೃಷ್ಣ ಶ್ರೀಕೃಷ್ಣ ಎಂದು ಬಿಡು. ವಸುದೇವ ಸುಧಂ ಕಂಸ ಚಾಡೂರ ಮರ್ಧನಂ ದೇವಕಿ ಪರಮಾನಂದಂ ಶ್ರೀಕೃಷ್ಣ ಒಂದೇ ಜಗದ್ಗುರು ಅಪ ಕೃಷ್ಣ ಪರಮಾತ್ಮ. ಯಾಕೆ ತಾವು ಈ ಕೃಷ್ಣಾವತಾರ ಧಾರಣ ಮಾಡಿಕೊಂಡು ಮಾಡಿಕೊಂಡು ವೈಕುಂಠ ಬಿಟ್ಟು ಭೂಲೋಕಕ್ಕೆ ಬರಬೇಕಾದ್ರೆ ಆದ್ರೆ ಅಂತ ಕೆಟ್ಟ ಕೃತಿಗಳಲ್ಲಿ ಏನು ನಡೆದಾವ ಅಂತ ತಮ್ಮ ಅವತಾರ ಆಗ್ಯದ ಕಾರಣ. ಏನು ಯದಾ ಯದಾಕಿ ಧರ್ಮಸ್ಯ ಧರ್ಮಸ್ಯ ನಿರ್ಭವತಿ ಭಾರತ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ಧರ್ಮಸ್ಯ ತದಾತ್ಮ ನಾಮ ಸೃಜಾಮಿಹ. ಯಾವ ಯಾವ ಕಾಲಕ್ಕೆ ಕಾಲಕ್ಕೆ ಧರ್ಮ ಅನ್ನೋದು ಲೋಪವಾಗಿ ಅಧರ್ಮದ ಪ್ರವೃತ್ತಿಯಲ್ಲಿ ಹೆಚ್ಚು ಬೆಳೀತಾ ಇದೆಯೋ ಅಲ್ಲಿ ನನ್ನ ಅವತಾರದೆ ಸ್ವಾಮಿ. ಎದಕ್ಕೋಸ್ಕರವಾಗಿ ಕೇಳು. ಪರಿತ್ರ ನಾಯ ಸಾಧು ನಾಮ ವಿನಾಶಾಯಸೇ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ. ಪಾಪಗಳ ಮಾಡ್ಲಿಕ್ಕೆ ಕಚ್ಚಿದ್ರು. ಮಾಡಿದಂತಹ ಪಾಪಗಳು ಯಾವುವು? ಗೋಹತ್ಯ, ಗೋಹತ್ಯ, ಸ್ತ್ರೀಹತ್ಯ, ಸ್ತ್ರೀಹತ್ಯ, ಶಿಶುಹತ್ಯ, ಶಿಶುಹತ್ಯ, ಬ್ರಹ್ಮಹತ್ಯ, ಬ್ರಹ್ಮಹತ್ಯ, ಇಂತಿಂತ ಪಾಪಗಳನ್ನು ಮಾಡಿದ್ರು. ಮಾಡಿದವರು ಯಾರು ಸ್ವಾಮಿ? ಪಾಪ ಮಾಡಿದವರು ಯಾರು? ಯಾರು? ಜರಾಸಂಧ, ಜರಾಸಂಧ, ಜಟಾಸುರ, ಜಟಾಸುರ, ಪೂತನಿ, ಪೂತನಿ, ಮಾವನಾದ ಕಂಸಾಸುರ, ಇಂತಿಂತ ದೈತ್ಯರು ಕೂಡಿಕೊಂಡು ಮಹಾಮಹಾ ಪಾಪಗಳನ್ನು ಮಾಡಿದ್ರು ಸ್ವಾಮಿ. ಹಾ, ಈ ಪಾಪದ ಭಾರವನ್ನು ತಾಳಲಾರದೆ ತಾಳಲಾರದೆ ಯಾರು ತಮ್ಮಲ್ಲಿ ಮೊರೆ ಹೊಕ್ಕರು? ಈಗ ಇವರ ಪಾಪದ ಭಾರವನ್ನು ತಾಳಲಾರದೆ ಈ ಭೂದೇವಿಯು ಏನು ಮಾಡಿದ್ರು ಸ್ವಾಮಿ? ಆಕಳ ರೂಪ ದಾನ ಮಾಡಿಕೊಂಡು ನಾಣ್ಯದಲ್ಲಿಗೆ ಬಂದು ಸಾಕ್ಷಾತ್ ವೈಕುಂಠಕ್ಕೆ ತಮ್ಮ ಹತ್ತಿರ ಬಂದು ಏನಂತ ಬೇಡಿಕೊಂಡಳು? ಏನಂತ ಕೇಳಿಕೊಂಡು? ಶ್ರೀಮನ್ನಾರಾಯಣನೆ, ನಾರಾಯಣನೆ, ಈ ದೈತ್ಯರು ಮಾಡತಕ್ಕಂತಹ ಪಾಪದ ಭಾರವನ್ನು ನಾನು ತಾಳಲಾರೆನು. ಹೇಗಾದ್ರೂ ಮಾಡಿ ದೈತ್ಯರು ಮಾಡುವಂತಹ ಪಾಪದ ಭಾರವನ್ನು ಹರಣ ಮಾಡೆಂದು ಸೆರಗೊಡ್ಡಿ ಬೇಡಿಕೊಂಡಳು. ಆಗ ತಾವೇನಂತ ಹೇಳಿದ್ರಿ? ಹೇ ಭೂದೇವಿ, ಈಗಾದ್ರೆ ಸಮಯ ಇಲ್ಲ, ಸಂಧಿ ಇಲ್ಲ. ಮುಂದೆ ನಾನು ಕೃಷ್ಣ ಅವತಾರ ಅಂತೇಳಿ ಒಂದು ಅವತಾರ ದಾನ ಮಾಡಿಕೊಂಡು ಬಂದು ಬಂದು ನಿನ್ನ ಭೂಭಾರವನ್ನು ಕಡಿಮೆ ಮಾಡ್ತೇನೆ ಅಂತೇಳಿ ಆವಾಗ ಭೂದೇವಿ ವಚನ ಕೊಟ್ಟಿದ್ದೆ. ವಚನ ಕೊಟ್ಟ ಪ್ರಕಾರ ಈಗ ಸದ್ಯ ನಾನು ಮಾಯ ಮನುಷ್ಯ ರೂಪ ದಾನ ಮಾಡಿಕೊಂಡು ಬಂದಿದ್ದೇನೆ. ತಾವು ವೈಕುಂಠ ಬಿಟ್ಟು ಈ ಭೂಲೋಕಕ್ಕೆ ಬರಬೇಕಾದ್ರೆ ಹೌದು ಒಬ್ರ ಬಂದ್ರು ತಮ್ಮ ಸಂಗಡ ಯಾರ ಇದ್ದಾರು? ಈಗ ಹೌದು ಆದಿ ಲಕ್ಷ್ಮಿ ರುಕ್ಮಿಣಿ ಇದ್ದಾಳೆ. ಹಾಗಾದ್ರೆ ನಾವು ಒಳಗೆ ಹೋಗಿ ಬರ್ತಾ ಇದ್ದೇನೆ. ಹೋಗಿ ಬಾ. ಆಶೀರ್ವಾದ ಇದೆ ಅಮ್ಮ. ತಾವು ಯಾರು? ಏನು ನನಗೆ ದೂತೇ ದೂತಕ ಸ್ತ್ರೀ ಅಂತಾರ ತಾಯಿ? ಹೌದಮ್ಮ. ಹೆಣ್ಣು ಮಕ್ಕಳಿಗೆ ಪ್ರಿಯಕರವಂತ ಪ್ರೇಮದ ವಸ್ತು ಯಾವುದು? ತವರಮಣಿ. ಹೌದಲ್ಲ? ಹೌದು. ಅಂತ ತವರಮಣಿ ತಮಗದನ್ರಿ? ಅತ್ಯವರ ಮಣಿ ಇರ್ಲಮ್ಮ. ಪ್ರಥಮದಲ್ಲಿ ಬಂದ್ರೆ ನನ್ನ ತವರಮಣಿ ಯಾವುದು? ತವರಮಣಿ ಯಾವುದು? ಮೇಲಾಗಿ ಅತ್ತಿಮಣಿ ಯಾವುದು? ಅತ್ತಿಮಣಿ ಯಾವುದು? ನನಗೆ ತಿಳಿಯುವಂತೆ ಕುಳಿತಿರುವಂತಹ ದೇವ ಸಭಾಕ್ತರು ಅಂತ ಹೇಳ್ಬೇಕಮ್ಮ. ಹೌದು ಕೇಳು. ಹೇಳ್ರಲ್ಲ ¡Gracias! Bye. ಇದ್ದಾರೆ ನೋಡಮ್ಮ. ಇಲ್ಲೇ ಇದ್ದಾರೆ ನೋಡ್ರಿ. ಪರಮಾತ್ಮರ ಹೌದು ಹೌದು, ಇವರೇ ಪರಮಾತ್ಮರು. ಪರಮಾತ್ಮರ ಹೌದು. ಇವನೇ ರಾಮನನು. ಸೇವಾ ಮಾಡ್ಲಿಕ್ಕೆ ಹೋಗಿದ್ನಿ ದೂತೆ. ಸೇವಾ ಏನೇನು ಮಾಡಿರಿ? ಸೇವಾ ಏನು ಮಾಡಿನಿ? ಗುರುಗಳ ಮಂದಿರ ಸ್ನಾನ ಮಾಡ್ಲಿಕ್ಕೆ ಜಲವನ್ನು ತರಬೇಕಾಗ್ತದೆ. ಹೌದು. ಪೂಜೆಗೆ ಪತ್ರಿ ಪುಷ್ಪಾದಿಗಳನ್ನು ತರಬೇಕಾಗ್ತದೆ. ತರಬೇಕಾಗ್ತದೆ. ಉರ್ಲಿ ಕಟ್ಟಿಗೆಯನ್ನು ತಂದೆ. ಕಟ್ಟಿಗೆಯನ್ನು ತಂದೆ. ಅನೇಕ ನಮ್ಮನೆ ಸೇವಾ ಮಾಡಕ್ ಹೋಗಿದ್ರಂತ ತಿಳಿಸಿಬಿಡು. ಒಳ್ಳೇದ್ರಿಪ್ಪ. ಹೇಳ್ತೇವ್ರಿ. ಹೋಗಿ ಬಾ ಅಮ್ಮ. ಅವರೇನು ಗುರುಗಳ ಮಂದಿರಕ್ಕೆ ಹೋಗಿದ್ರಂತವ? ಇದೆಲ್ಲ ಸುಳ್ಳಮ್ಮ. ಸುಳ್ಳ? ಹೌದು. ಯಾಕ್ರಿ? ಅವರು ಹೋದ ಠಿಕಾಣ ಬೇರದ. ಹೀಗನ್ರಿ ಅಲ್ರಿ, ನಮ್ ನಿಮ್ ಮಾತಾ ಹೆಂಡತಿ ಮುಂದ ಗಂಡ ಆಗ್ಲಿ, ಗಂಡನ ಮುಂದ ಹೆಂಡತಿ ಆಗ್ಲಿ, ಆಗ್ಲಿ ಸುಳ್ಳ ಹೇಳ್ಕೊಂತ ಹೋದ್ರೆ ಅವರ ಪ್ರಪಂಚ ಸರಿಯಾಗಿ ಸಾಗುವಂತಿಲ್ಲ. ಸಾಗೋದಲ್ಲ ಸಾಗೋದಲ್ಲ. ಹೌದಲ್ಲ. ಹೌದು. ಸಾಕ್ಷಾತ್ ನೀವು ಇಬ್ರು ದೇವತೆಗಳಿದ್ದ ಹಿಂಗ ಆಗಬೇಕಾದ್ರೆ ಏನು ಕಾರಣ? ಜಗಳ ಬಂದದಮ್ಮ. ಅಂತ ಜಗಳ ಏನು ಬಂದದ ಹೇಳಮ್ಮ.